ಕೇಳುಗರೆ, ಸಮಯ ಸರಿಯಾಗಿ 5:30 ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. ಇಂದಿನ ವಿಷಯ ಹಣ್ಣು ಮತ್ತು ತರಕಾರಿಗಳು. ಸಂಪರ್ಕಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258. ಎಸ್ಟಿಡಿ ಕೋಡ್ 08172. ಕೇಳುಗರಿಗೆಲ್ಲ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ನಿಮಗೆ ಗೊತ್ತಾಗಿದೆ, ಹಣ್ಣು ಮತ್ತು ತರಕಾರಿಗಳು. ಹಾಗಾದ್ರೆ ಮೊದಲನ ಕಾಲರ್ನ ಮಾತನಾಡಿಸ್ಬಿಡೋಣ. ಹಲೋ ರಸಪ್ರಶ್ನೆ. ನಮಸ್ತೆ, ಯಾರಿದು? ಗೀತಾ ವಸಂತ್ ಕುಮಾರ್ ಮೇಡಮ್. ಗೀತಾ ವಸಂತ್ ಕುಮಾರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಗೀತಾ ಅವರೇ, ಮೊದಲನೇ ಕಾಲರ್ ನೀವು. ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ ನಿಮ್ಗೆ? ಹಣ್ಣು ಮತ್ತೆ ತರಕಾರಿಗಳು. ಹೌದು. ನಿಮ್ಗೆ ಮೊದಲನೇ ಪ್ರಶ್ನೆ, ತಯಾರಿದ್ದೀರಲ್ಲ? ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ರಾಷ್ಟ್ರೀಯ ತರಕಾರಿ? ಹೌದು, ಸರಿಯಾಗಿದೆ. ಕುಂಬಳಕಾಯಿ. ಕರೆಕ್ಟ್ ಆಗಿದೆ. ಗೊತ್ತಿದ್ದ ಉತ್ತರ ನಿಮ್ಗೆ? ಓದಿದ್ದೆ. ಹೌದು, ಕುಂಬಳಕಾಯಿ ನಮ್ಮ ಭಾರತದ ರಾಷ್ಟ್ರೀಯ ತರಕಾರಿ. ಈ ಕುಂಬಳಕಾಯಿಯಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇರತ್ತಂತೆ. ಇದು ಹಳದಿ, ಹಸಿರು ಮತ್ತೆ ಕಿತ್ತಳೆ ಬಣ್ಣಗಳಲ್ಲಿ ನಮ್ಗೆ ಸಿಗುತ್ತೆ, ಹಾಗಾಗಿ ಇದು ರಾಷ್ಟ್ರೀಯ ತರಕಾರಿ. ಸರಿಯಾದ ಉತ್ತರವನ್ನ ಹೇಳಿದ್ದೀರಾ, ಧನ್ಯವಾದಗಳು. ಹಲೋ ರಸಪ್ರಶ್ನೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರಿದು? ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು. ತಿಮ್ಮಪ್ಪ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ತಿಮ್ಮಪ್ಪ ಅವ್ರಿಗೆ. ಥ್ಯಾಂಕ್ ಯು ಮೇಡಮ್. ವಿಷಯ ಗೊತ್ತಾಗಿದೆ ಅಲ್ವಾ ಇವತ್ತಿನ? ತರಕಾರಿ ಮತ್ತು ಹಣ್ಣುಗಳ ಬಗ್ಗೆ ಪ್ರಶ್ನೆ ಇವತ್ತು. ಹೌದು, ತಯಾರಿದ್ದೀರಾ ನೀವು? ಹೇಳಿ ಮೇಡಮ್. ಕಿತ್ತಳೆ ಹಣ್ಣಿನಲ್ಲಿ ಯಾವ ವಿಟಮಿನ್ ಇರುತ್ತೆ? ಅದು ಸಿ ವಿಟಮಿನ್ ಇರುವುದು ಮೇಡಮ್. ಸರಿಯಾದ ಉತ್ತರವನ್ನ ಹೇಳಿದಿರಾ ತಿಮ್ಮಪ್ಪ ಅವರೇ, ಧನ್ಯವಾದಗಳು ನಿಮ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಹಲೋ. ಹಲೋ ರಸಪ್ರಶ್ನೆ. ಲಾವಣ್ಯ ಅಂತ, ಮಡಬಲುಯಿಂದ. ಮಡಬಲುಯಿಂದ ಲಾವಣ್ಯ, ಏನ್ ಮಾಡ್ತಾ ಇರೋದು? ಫೋರ್ತ್ ಸ್ಟ್ಯಾಂಡರ್ಡ್. ನಾಲ್ಕನೇ ಕ್ಲಾಸ್ ಓದ್ತಾ ಇರೋದು ಲಾವಣ್ಯ? ಹೌದು. ಸ್ಕೂಲ್ ಮುಗಿಸ್ಕೊಂಡು ಬಂದ್ಯಾ? ರಜಾ ಇವತ್ತು. ಇವತ್ತು ರಜಾನ? ಏನಕ್ಕೆ? ಹಬ್ಬ ಅಲ್ವಾ. ಓ, ಷಷ್ಠಿಗೆ ನಿಮ್ಗೆ ಸ್ಕೂಲ್ಗೆ ರಜಾ ಕೊಟ್ಟಿದ್ದಾರೆ ಹಾಗಾದ್ರೆ, ಷಷ್ಠಿ ಹಬ್ಬಕ್ಕೆ. ರೇಡಿಯೋ ಕೇಳ್ತಾ ಇದ್ಯಾ ಹಾಗಾದ್ರೆ ನೀನು? ರಸಪ್ರಶ್ನೆ ಕಾರ್ಯಕ್ರಮ ಇವತ್ತಿನ ವಿಷಯ ಏನ್ ಹೇಳು ಹಾಗಾದ್ರೆ? ಹಣ್ಣು ತರಕಾರಿ. ಹಣ್ಣು ಮತ್ತೆ ತರಕಾರಿಗಳು. ಓಕೆ, ಹಾಗಾದ್ರೆ ತರಕಾರಿಗಳ ರಾಜ ಅಂತ ಯಾವ ತರಕಾರಿನ ಕರೀತಾರೆ? ತರಕಾರಿಗಳ ರಾಜ ಗೊತ್ತಾಗ್ತಾ ಇಲ್ವಾ? ಕುಂಬಳಕಾಯಿ. ತಪ್ಪಾಗಿದೆ ನಿನ್ ಉತ್ತರ. ಬದನೆಕಾಯಿ. ಬದನೆಕಾಯಿಯನ್ನ ತರಕಾರಿಗಳ ರಾಜ, ಕಿಂಗ್ ಆಫ್ ವೆಜಿಟೇಬಲ್ಸ್ ಅಂತ ಕರೀತಾರೆ. ಓಕೆ ಲಾವಣ್ಯ, ಸರಿಯಾಗಿ ಉತ್ತರ ಕೊಟ್ಟೆ. ಮೊದಲೊಂಚೂರು ತಪ್ಪಾಯ್ತಲ್ವಾ, ಕನ್ಫ್ಯೂಸ್ ಆಯ್ತಾ ನಿನ್ಗೆ? ಸರಿ, ಹೀಗೆ ಕರೆ ಮಾಡ್ತಾ ಇರು. ಓಕೆ, ಧನ್ಯವಾದಗಳು. ಕೇಳುಗರೆ, ಒಂದಷ್ಟು ಜಾಹೀರಾತನ್ನ ಕೇಳಿಕೊಂಡು ಬಂದು ಮುಂದಿನ ಕಾಲರ್ನ ಮಾತನಾಡಿಸೋಣ. ಬ್ಯಾಂಕ್ ಪಾಸ್ ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರಿ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತಿನ ವಿಷಯ ಹಣ್ಣು ಮತ್ತು ತರಕಾರಿಗಳು. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಾ ಇದೆ, ಮತ್ತೊಮ್ಮೆ ಹೇಳ್ಬಿಡ್ತೀನಿ. 246-289 ಮತ್ತೊಂದು 244-5258. ಎಸ್ಟಿಡಿ ಕೋಡ್ 0812. ನೋಡೋಣ ನಮ್ಮ ಮುಂದಿನ ಕಾಲರ್ ಯಾರು ಅಂತ. ಹಲೋ ಹಲೋ, ರಸಪ್ರಶ್ನೆ ಯಾರಿದು? ಕಡೂರ್ತಾಲ ಕುಣಿಗೆರೆಯಿಂದ ಮನ್ವಿತಾ. ಮನ್ವಿತಾ, ಏನ್ ಓದ್ತಾ ಇರೋದು ಮನ್ವಿತಾ? ಫೋರ್ತ್ ಸ್ಟ್ಯಾಂಡರ್ಡ್. ನಿನ್ ಸ್ಕೂಲ್ ಹೆಸರು ಯಾವ್ದು? ಯಾವ ಸ್ಕೂಲು ನೀನು? ಗೌರ್ಮೆಂಟ್ ಸ್ಕೂಲಾ? ಓಕೆ. ನಿನಗ್ ಪ್ರಶ್ನೆ ಈಗ ಬರ್ತಾ ಇದೆ, ಕೇಳ. ಒಗ್ಗಟ್ಟಲ್ಲ, ಇದು ರಸಪ್ರಶ್ನೆ ಕಾರ್ಯಕ್ರಮ. ಇದು ಒಗ್ಗಟ್ಟು ಕಾರ್ಯಕ್ರಮಕ್ಕೆ ನಿನ್ ಕರೆ ಮಾಡಿಲ್ಲ ಈಗ. ಕೇಳ ಪ್ರಶ್ನೆನ, ರೆಡಿ ಇದೆಯಾ? ವಿಟಮಿನ್ ಎ ಯಾವ ತರಕಾರಿಯಲ್ಲಿ ಹೆಚ್ಚಿರುತ್ತದೆ? ಆಪಲ್. ಆಪಲ್ ತಪ್ಪಾಗಿದೆ ನಿನ್ನ ಉತ್ತರ. ಮುಂದಿನ ಕಾಲರ್ನ ಕೇಳೋಣ. ಇನ್ನೊಂದ್ಸಲ ಪ್ರಯತ್ನ ಪಡು, ಆಯ್ತಾ? ಹಲೋ ರಸಪ್ರಶ್ನೆ. ಹಲೋ, ನಮಸ್ತೆ. ರೇಡಿಯೋ ವಾಲ್ಯೂಮ್ ಅನ್ನ ಪೂರ್ತಿ ಕಮ್ಮಿ ಮಾಡಬೇಡಿ. ನಿಮ್ ಪರಿಚಯ ಮಾಡ್ಕೊಳ್ಳಿ. ವಸಂತಪ್ಪ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರೇಡಿಯೋ ಕೇಳ್ತಾ ಇದ್ದೀರಾ? ವಿಷಯ ಗೊತ್ತಾಗಿದೆ ಇವತ್ತಿಂದು. ಓಕೆ, ಹಿಂದಿನ ಕಾಲರ್ನ ಒಂದು ಪ್ರಶ್ನೆ ಕೇಳಿದೆ, ವಿಟಮಿನ್ ಎ ಯಾವ ತರಕಾರಿಯಲ್ಲಿ ಹೆಚ್ಚಿರುತ್ತದೆ ಅಂತ. ವಿಟಮಿನ್ ಎ ಯಾವ ತರಕಾರಿ? ಹಲೋ, ಕೇಳಿಸ್ತಾ ಇದೆಯಾ? ಕ್ಯಾರೆಟ್. ಹೌದು, ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಹೌದು. ಓಕೆ ವಸಂತಪ್ಪ ಅವರೇ, ಧನ್ಯವಾದಗಳು, ಸರಿಯಾದ ಉತ್ತರವನ್ನ ಹೇಳಿದ್ದೀರಾ. ನಮಸ್ಕಾರ. ಓಕೆ, ಹಲೋ ರಸಪ್ರಶ್ನೆ. ಹಲೋ, ಯಾರಿದ್ದು? ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ನಮಸ್ತೆ, ಗುಡ್ ಈವ್ನಿಂಗ್ ಮೇಡಮ್, ನಾನು ಮಂಜು ಮಾತಾಡ್ಕರತ್ತು. ಮಂಜು ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಮೇಡಮ್. ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ಲ ನಿಮ್ಗೆ? ಹೌದು ಮೇಡಮ್, ತರಕಾರಿ ಮತ್ತೆ ಹಣ್ಣುಗಳ ಬಗ್ಗೆ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಓಕೆ, ನಿದ್ರಾಹೀನತೆಯನ್ನ ಕಡಿಮೆ ಮಾಡುವ ಸೊಪ್ಪು ಯಾವುದು? ಪುದೀನ. ಇಲ್ಲ. ಕೊತ್ತಂಬರಿ. ಎಲ್ಲ ಸೊಪ್ಪು ಹೆಸರು ಹೇಳ್ಕೊಂಡ್ ಬರ್ತಾ ಇದ್ದೀರಾ ನೀವು. ಇಲ್ಲ ಅಂದ್ರೆ ಮೆಂತ್ಯ. ಇಲ್ಲ, ತಪ್ಪಾಗಿದೆ ನಿಮ್ಮ ಪ್ರಶ್ನೆ. ಮುಂದಿನ ಕಾಲನ್ನ ಕೇಳ್ತೀನಿ. ಸರಿ ಮೇಡಮ್, ಆಯ್ತು. ಓಕೆ, ಹಲೋ ರಸಪ್ರಶ್ನೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರಿದು? ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡ. ಓಕೆ ಸರಸ್ವತಿ ಅವರೇ, ರೇಡಿಯೋ ಕೇಳ್ತಿದ್ದೀರಲ್ಲ? ನಾನು ಹೊರಗಿದ್ದೆ ಮೇಡಮ್. ಎಂತ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ ನಿಮ್ಗೆ? ಸೊಪ್ಪು ತರಕಾರಿಯದ್ದು ಗೊತ್ತುಂಟು ಮೇಡಮ್. ಹಣ್ಣು ಮತ್ತೆ ತರಕಾರಿಗಳು, ಸೊಪ್ಪು ತರಕಾರಿ. ಹೌದು. ನಿದ್ರಾಹೀನತೆಯನ್ನ ಕಡಿಮೆ ಮಾಡುವಂತಹ ಸೊಪ್ಪು ಯಾವುದು ಅಂತ ಪ್ರಶ್ನೆಯನ್ನ ಹಿಂದಿನ ಕಾಲರ್ಗೆ ಕೇಳಿದೆ. ಬಸಳೆ. ಸೊಪ್ಪು. ಇಲ್ಲ, ನಿಮ್ಮ ಉತ್ತರ ತಪ್ಪಾಗಿದೆ. ಮುಂದಿನ ಕಾಲನ್ನ ಕೇಳೋಣ. ಓಕೆ, ಧನ್ಯವಾದಗಳು ಸರಸ್ವತಿ ಅವರೇ. ಆಯ್ತು, ಥ್ಯಾಂಕ್ ಯು. ಹಲೋ ರಸಪ್ರಶ್ನೆ. ನಮಸ್ಕಾರ. ಏನ್ ಹೆಸರು ನಿಮ್ದು? ಜಗದೀಶ್. ಜಗದೀಶ್ ಅವರು ಏನ್ ಮಾಡ್ತಾ ಇರೋದು ಜಗದೀಶ್ ಅವರು? ನಮ್ದು ರೊಟ್ಟಿ ಅಂಗಡಿ ಇದೆ ಮೇಡಮ್, ಜೋಳದ ರೊಟ್ಟಿ ಅಂಗಡಿ. ಜೋಳದ ರೊಟ್ಟಿ ಅಂಗಡಿ ಇಟ್ಕೊಂಡಿದ್ದೀರಾ? ಎಲ್ಲಿ? ಇಲ್ಲಿ ಕೆಆರ್ಪುರಂ ಫಿಫ್ತ್ ಕ್ರಾಸ್ ಅಲ್ಲ. ಓಕೆ ಓಕೆ. ಹನುಮಂತ ನಾಯ್ಕ ಅವರು ಬರ್ತಾ ಇರೋರು ಅವಾಗ. ಸರಿ, ಈಗ ಪ್ರಶ್ನೆ ನಿಮ್ಗೆ, ನಿದ್ರಾಹೀನತೆಯನ್ನ ಕಡಿಮೆ ಮಾಡುವಂತ ಸೊಪ್ಪು ಯಾವುದು? ಬಸಳೆ ಸೊಪ್ಪು. ಬಸಳೆ ಸೊಪ್ಪು. ಇಲ್ಲ ಇಲ್ಲ, ತಪ್ಪಾಯ್ತು ನಿಮ್ಮ ಉತ್ತರ. ಓಕೆ, ನೋಡೋಣ ಮುಂದಿನ ಕಲರ್ ಕೇಳ್ಬಿಟ್ಟು ನಾನೇ ಉತ್ತರವನ್ನ ಹೇಳ್ತೀನಿ. ಧನ್ಯವಾದಗಳು ಭಾಗವಹಿಸಿದಕ್ಕೆ. ಹಲೋ, ರಸ ಪ್ರಶ್ನೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರಿದು? ಪ್ರಕಾಶ್ ಮೇಡಮ್, ಹಾಸನಿಂದ. ಅರಸೀಕೆರೆ ತಾಲೂಕು. ಹಾಸನಿಂದ? ಅರಸೀಕೆರೆ ತಾಲೂಕು. ಅರಸೀಕೆರೆ ತಾಲೂಕು ಚೆಲ್ಲಾಪುರದಿಂದ, ಹಾಸನ್ ಡಿಸ್ಟಿಕ್. ಹಾಸನ್ ಡಿಸ್ಟಿಕ್. ಓಕೆ, ಏನ್ ಮಾಡ್ತಾ ಇರೋದು ಪ್ರಕಾಶ್ ಅವರು? ಹಲೋ. ಗಾರ್ಮೆಂಟ್ಸ್ ಹೋಗ್ತೀವಿ ಮೇಡಮ್. ಗಾರ್ಮೆಂಟ್ಸ್. ಹೌದಾ? ಓಕೆ, ಹಿಂದಿನ ಕಾಲರ್ಗೆ ಒಂದು ಪ್ರಶ್ನೆಯನ್ನ ಕೇಳಿದೆ ನಾನು, ನಿದ್ರಾಹೀನತೆಯನ್ನ ಕಡಿಮೆ ಮಾಡುವಂತ ಸೊಪ್ಪು ಯಾವುದು ಅಂತ. ಪಾಲಕ್ ಸೊಪ್ಪು ಮೇಡಮ್. ಓಕೆ, ನಿಮ್ಮ ಉತ್ತರ ಸರಿಯಾಗಿದೆ. ಪಾಲಕ್ ಸೊಪ್ಪು ಇದು. ಇದು ನೈಸರ್ಗಿಕವಾಗಿ ನಮ್ಮ ನರಗಳು ಮತ್ತೆ ಸ್ನಾಯುಗಳು ವಿಶ್ರಾಂತಿ ಪಡೆಯೋಕೆ ಉತ್ತೇಜನ ಕೊಡುತ್ತಂತೆ ಈ ಸೊಪ್ಪು. ಇದರಲ್ಲಿ ಗ್ರೀನ್ ಮೆಗ್ನೀಷಿಯಂ ಹೆಚ್ಚಿರುತ್ತಂತೆ, ಹಾಗಾಗಿ ನಿದ್ರಾಹೀನತೆ ಏನಂದ್ರೆ ನಿದ್ದೆಯನ್ನ ಚೆನ್ನಾಗಿ ಮಾಡೋದಕ್ಕೆ ಇದು ಪ್ರೋತ್ಸಾಹವನ್ನ ಕೊಡುತ್ತೆ ಅಂತ. ಪಾಲಕ್ ಸೊಪ್ಪು ಸರಿಯಾಗಿದೆ ನಿಮ್ಮ ಉತ್ತರ ಪ್ರಕಾಶ್ ಅವರೇ. ಧನ್ಯವಾದಗಳು ನಿಮ್ಗೆ ಕರೆ ಮಾಡಿದ್ದೀನಿ. ಹಲೋ, ರಸ್ತೆ ಹಾಸನ ಪೆನ್ಷನ್ ಮಾಡಿದ ಲೋಕೇಶ್. ಲೋಕೇಶ್ ಅವರು. ಲೋಕೇಶ್ ಅವ್ರಿಗೆ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಎಲ್ಲಾ ತರಹದ ವಿಟಮಿನ್ಗಳು ದೊರೆಯುತ್ತೆ? ಯಾವ ಹಣ್ಣಿನಲ್ಲಿ ಎಲ್ಲಾ ತರಹದ ವಿಟಮಿನ್ ದೊರಕುತ್ತೆ? ಹಾ ಹೌದು, ಪಪ್ಪಾಯಿ. ಹಾ ಸರಿಯಾಗಿದೆ ನಿಮ್ಮ ಉತ್ತರ ಲೋಕೇಶ್ ಅವರು. ಪಪ್ಪಾಯಿ ಅಥವಾ ಪರಂಗಿ ಹಣ್ಣಿನಲ್ಲಿ ಎಲ್ಲ ತರಹದ ವಿಟಮಿನ್ಗಳು ದೊರೆಯುತ್ತೆ. ಓಕೆ, ಧನ್ಯವಾದಗಳು ನಿಮ್ಗೆ. ಕೇಳ್ಕುರೆ, ಮತ್ತಷ್ಟು ಜಾಹೀರಾತನ್ನ ಕೇಳ್ಕೊಂಡು ಬಂದು ಮುಂದಿನ ಕಾಲನ್ನ ಮಾತನಾಡಿಸೋಣ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ ಕೋವಿಡ್ 19 ಹೋನೇ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. ಅಧಿಕ ಜಾನ್ಕಾರಿ ಔರ್ ಮದದ್ ಕೇ ಲಿಯೇ ಟೋಲ್ ಫ್ರೀ ನಂಬರ್ 1800-11-2356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಹಾಸನದ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಹಾಸನದ ಹಾಗೂ ಸುತ್ತಮುತ್ತಲ ತಾಲೂಕುಗಳ ಜನತೆಗೆ ಶುಭಕಾಮನೆಗಳು. ನಾವು ನವೆಂಬರ್ 20 ಶುಭಾರಂಭ ಮಾಡಿದ್ದು ಇದೇ ನವೆಂಬರ್ 23 ನಿಮ್ಮ ಸೇವೆಗಾಗಿ ಸುಸಜ್ಜಿತರಾಗಿದ್ದೇವೆ. ಯೂರಾಲಜಿ, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪ್ರಸೂತಿ ಹಾಗೂ ಸ್ತ್ರೀರೋಗ ಚಿಕಿತ್ಸೆ, ಮಕ್ಕಳ ರೋಗಗಳು, ಮೂಳೆ ಸಂಬಂಧಿತ ಚಿಕಿತ್ಸೆ, ಆಂತರಿಕ ಔಷಧ ಸೇವೆ ಸದಾ ಲಭ್ಯ. ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರಮಠ ರಸ್ತೆ, ಹಾಸನ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತಿನ ವಿಷಯ ಹಣ್ಣು ಮತ್ತು ತರಕಾರಿಗಳು. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ, ರಸಪ್ರಶ್ನೆ. ಹಲೋ ಹಲೋ ಹಲೋ, ನಾವು ಮೇಡಮ್ ಮಂಜುನಾಥ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಂಜುನಾಥ್? ಹಾಸನ್ ತಾಲೂಕ್ ಅಂಡ್ರಂಗಿಯಿಂದ ಮಾತಾಡ್ತಾ ಇರೋದು ಮೇಡಮ್. ಎಲ್ಲಿಂದ? ಹಾಸನ್ ತಾಲೂಕ್ ಅಂಡ್ರಂಗಿ, ದುದ್ದಾ ಹೋಬಳಿ. ದುದ್ದಾ ಹೋಬಳಿನಾ? ಓಕೆ, ನಿಮ್ ಹೆಸರೇನಂತ ಹೇಳಿದ್ರಿ? ಮಂಜುನಾಥ್ ಅಂತ. ಓಕೆ, ಮಂಜುನಾಥ್ ಅವರು ರೇಡಿಯೋ ಕೇಳ್ತಾ ಇದೀರಾ ಅಲ್ವಾ ಮಂಜುನಾಥ್? ಮೇಡಮ್ ಕೇಳ್ತಾ ಇದ್ದೀನಿ ಮೇಡಮ್. ಟೊಮೊಟೊದಲ್ಲಿ ಯಾವ ಯಾವ ಅಗತ್ಯ ವಿಟಮಿನ್ ಗಳಿವೆ? ಸಿ ವಿಟಮಿನ್ ಮೇಡಮ್. ವಿಟಮಿನ್ ಸಿ ಇದೆ. ಓಕೆ, ಮತ್ತಷ್ಟು ವಿಟಮಿನ್ಸ್ ಇದೆ ಅದರಲ್ಲಿ? ವಿಟಮಿನ್ ಓಕೆ, ಹೆಚ್ಚಿನ ವಿಟಮಿನ್ ಅದರಲ್ಲಿ ಇದೆ ಮೇಡಮ್. ವಿಟಮಿನ್ ಎ, ವಿಟಮಿನ್ ಸಿ, ಬಿ ಒನ್, ಬಿ ತ್ರೀ, ಬಿ ಫೈವ್, ಬಿ ಸಿಕ್ಸ್, ಎಲ್ಲ ವಿಟಮಿನ್ಗಳು ಟೊಮೊಟೊದಲ್ಲಿ ಅಗತ್ಯವಾದಂತಹ ವಿಟಮಿನ್ಗಳು ಇದೆ. ಸರಿಯಾದ ಉತ್ತರವನ್ನ ಹೇಳಿದ್ದೀರಾ ಮಂಜುನಾಥ್ ಅವರೇ, ಧನ್ಯವಾದಗಳು ನಿಮಗೆ ಕರೆ ಮಾಡಿದ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಹಲೋ ಹಲೋ, ರೇಡಿಯೋ ವಾಲ್ಯೂಮ್ ಅನ್ನ ಪೂರ್ತಿ ಕಡಿಮೆ ಮಾಡಿ ಇಲ್ಲಿ ಮಾತಾಡಿ. ನೀವು ಹೇಳ್ಬೇಕು ಯಾರು ಕರೆ ಮಾಡಿರೋದು? ಪ್ರಮೀಳಾ. ಪ್ರಮೀಳಾ ಎಲ್ಲಿಂದ? ಪೆನ್ಷನ್ ಮೊಹಲ್ಲಾದಿಂದ. ಪೆನ್ಷನ್ ಮೊಹಲ್ಲಾದಿಂದ. ಪ್ರಮೀಳಾ ಅವ್ರು ಏನ್ ಮಾಡ್ತಾ ಇರೋದು? ನಾನು ಸ್ಕೂಲ್ ಅಲ್ಲಿ ನನ್ನ ಮಗನ ಜೊತೆ ಸ್ಕೂಲ್ ಹೋಗ್ತೀನಿ. ಅವ್ನು ಬ್ಲೈಂಡ್ ಲೋಕೇಶ್ ಅಂತ. ಓಕೆ, ಅಲ್ಲಿ ಅವನನ್ನ ಕರ್ಕ, ಅವ್ನು ಮ್ಯೂಸಿಕ್ ಟೀಚರ್ ಆಗಿದ್ದಾನೆ ಅಲ್ಲಿ. ಇವಾಗ ಕಾಲ್ ಮಾಡಿದ್ನಲ್ಲ ಮೇಡಮ್. ಓ, ಲೋಕೇಶ್ ಅವರ ತಾಯಿನ? ಓಕೆ, ಬ್ಲೈಂಡ್ ಮೇಡಮ್ ಅವನು. ಸರಿ, ಈಗ ನಿಮ್ಗೆ ಪ್ರಶ್ನೆ. ಕಲ್ಲಂಗಡಿ ಹಣ್ಣು ಯಾವ ದೇಶದ ಹಣ್ಣು? ಇದು ಮೂಲತಃ ನಮ್ಮ ಭಾರತ ದೇಶದಲ್ಲ ಇದು. ಈಜಿಪ್ಟ್ ಇರ್ಬೋದ? ಇಲ್ಲ, ಉತ್ತರ ತಪ್ಪಾಗಿದೆ. ಮುಂದಿನ ಕಲರ್ನ ಕೇಳೋಣ. ಓಕೆ, ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ ಪ್ರಮೀಳಾ ಅವರೇ. ಹಲೋ, ರಸಪ್ರಶ್ನೆ. ಹಲೋ ಮೇಡಮ್. ಹಲೋ, ಯಾರಿದು? ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಾನು ಬಲ್ಕಿಜ್ ಬಾನು ಅಂತ. ಏನ್ ಹೆಸರು? ಬಲ್ಕಿಜ್ ಬಾನು. ಬಾನು? ಓಕೆ, ಏನ್ ಮಾಡ್ತಾ ಇರೋದು ಬಾನು ಅವರು? ಮನೆ ಹೌಸ್ ವೈಫ್ ಮೇಡಮ್. ಹೌಸ್ ವೈಫ್, ಯಾವ ಊರು? ಇಲ್ಲ, ಹಾಸನ. ಪಕ್ಕ ಲಂಬೋಡ್ ಅಂತ, ವಿಶ್ವನಾಥ ನಗರ. ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ ನೀವು? ಹೌದು ಮೇಡಮ್. ಭಾಗವಹಿಸ್ತಾ ಇರ್ತೀರಾ ಕಾರ್ಯಕ್ರಮಗಳಲ್ಲಿ? ಏನ್ ಮೇಡಮ್? ರೇಡಿಯೋ ಕಾರ್ಯಕ್ರಮಗಳಲ್ಲೆಲ್ಲ ಅದರಲ್ಲೂ ಭಾಗವಹಿಸ್ತೀರಾ? ಇಲ್ಲ ಮೇಡಮ್, ಇದೇ ಫಸ್ಟ್. ಇವತ್ತೇ ಫಸ್ಟ್ ಕಾಲ್ ಮಾಡಿದ್ದೀನಿ. ಅರ್ಧ ಗಂಟೆಯಿಂದ ನನ್ನ ಮಗ ರಿಂಗ್ ಮಾಡ್ತಾನೇ ಇದ್ದ, ಎಲ್ಲಾನು ರಿಂಗ್ ಆದ್ರೂ ಎತ್ತಿರ್ಲಿಲ್ಲ, ಇದೊಂದು ರಿಂಗ್ ಎತ್ತಿದ್ದೀರಿ ಮೇಡಮ್. ಓಕೆ, ಹಾಗಾದ್ರೆ ಇದೇ ಇವತ್ತೇ ಮೊದಲನೇ ಸಲ ನಿಮಗೆ ಕರೆ ಸಿಕ್ಕಿದೆ. ಈಗ ಹಿಂದಿನ ಕಾಲ ಒಂದು ಪ್ರಶ್ನೆ ಕೇಳಿದೆ ನಾನು, ಇದು ರಸಪ್ರಶ್ನೆ ಕಾರ್ಯಕ್ರಮ. ಕಲ್ಲಂಗಡಿ ಹಣ್ಣು ಯಾವ ದೇಶದ ಹಣ್ಣು ಅಂತ ಹೇಳ್ಬಿಟ್ಟು. ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್, ಯಾವ ದೇಶದ ಹಣ್ಣು ಇದು? ದೇಶ ಭಾರತ ದೇಶದ? ಇಲ್ಲ, ಇದು ಭಾರತ ದೇಶದಲ್ಲ, ಬೇರೆ ದೇಶದ ಹಣ್ಣು. ಆಮೇಲೆ ನಾವು ಭಾರತದಲ್ಲಿ ಬೆಳೆಯೋದು ಪ್ರಾರಂಭ ಆಯ್ತು. ಉತ್ತರ ತಪ್ಪಾಗಿದೆ, ನೋಡೋಣ ಮುಂದಿನ ಕಾಲರ್ನ ಕೇಳೋಣ. ಓಕೆ, ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಹೀಗೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇರಿ. ಆಯ್ತು ಮೇಡಮ್, ಆಯ್ತು ಮೇಡಮ್, ತುಂಬಾ ಥ್ಯಾಂಕ್ಸ್. ಹಲೋ, ರಸಪ್ರಶ್ನೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರಿದು? ಅನ್ನಪೂರ್ಣ ಅವರು. ಹೌದು ಮೇಡಮ್. ಓಕೆ, ಅನ್ನಪೂರ್ಣ ಅವ್ರದ್ದು ಕಾಫಿ ಆಯ್ತಾ? ಆಯ್ತು ಮೇಡಮ್. ನಿಮ್ದು? ಕಾಫಿ ಇನ್ನೂ ಇಲ್ಲ. ಕಾರ್ಯಕ್ರಮ ಕೇಳ್ತಿದ್ದೀರಾ, ವಿಷಯ ಗೊತ್ತಾಗಿದೆ. ಮೋಸ್ಟ್ಲಿ ಪ್ರಶ್ನೆ ಗೊತ್ತಾಗಿದೆ ಅನ್ಸುತ್ತೆ ಅಲ್ವಾ? ಕಲ್ಲಂಗಡಿ ಯಾವ ದೇಶದ್ದು ಅಂತ? ಹೌದು. ನಾರ್ಥನ್ ಆಫ್ರಿಕಾ? ಇಲ್ಲ, ಉತ್ತರ ತಪ್ಪಾಗಿದೆ. ಉತ್ತರ ಪ್ರದೇಶ? ಇಲ್ಲ, ತಪ್ಪಾಗಿದೆ ಉತ್ತರ. ನೋಡೋಣ ಮುಂದಿನ ಕಾಲರ್ನ ಕೇಳ್ತೀನಿ. ಓಕೆ, ಧನ್ಯವಾದಗಳು ಅನ್ನಪೂರ್ಣ ಅವರೇ. ಥ್ಯಾಂಕ್ ಯು ಮೇಡಮ್. ಹಲೋ, ರಸಪ್ರಶ್ನೆ. ಹಲೋ ಹಲೋ, ಮಾತಾಡಿ. ನಾನು ಯಶೋಧ, ಬೇಲೂರಿಂದ. ಯಶೋಧ ಅವರು? ಓಕೆ, ರೇಡಿಯೋ ಕೇಳ್ತಿದ್ದೀರಾ ಯಶೋಧ ಅವರೇ? ತುಂಬಾ ಕೇಳ್ತೀನಿ ಮೇಡಮ್. ಲೈನೇ ಸಿಕ್ತಿರ್ಲಿಲ್ಲ, ಇದೇ ಫಸ್ಟ್ ಸಿಕ್ಕಿರೋದು. ಇವತ್ತೇ ಫಸ್ಟ್ ಸಿಕ್ಕಿದ್ಯಾ? ಓಕೆ, ರಸಪ್ರಶ್ನೆ ಕಾರ್ಯಕ್ರಮ ಟ್ರೈ ಮಾಡ್ತಾ ಇದ್ದೆ. ಇವತ್ತೇ ಫಸ್ಟ್ ಸಿಕ್ಕಿರೋದು ಮೇಡಮ್. ಓಕೆ, ನಿಮ್ಗೆ ಪ್ರಶ್ನೆ ಗೊತ್ತಾಗಿದ್ಯಾ, ಕಲ್ಲಂಗಡಿ ಹಣ್ಣು ಯಾವ ದೇಶದ ಹಣ್ಣು ಅಂತ ಹೇಳಿ? ಅಮೆರಿಕಾ? ಇಲ್ಲ, ಉತ್ತರ ತಪ್ಪಾಗಿದೆ. ಮುಂದಿನ ಕಾಲರ್ ನ ಕೇಳಿ ನಾನೇ ಉತ್ತರವನ್ನ ಹೇಳ್ತೀನಿ. ಓಕೆ, ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಪ್ರಶ್ನೆ, ನಮಸ್ತೆ, ನಿಮ್ಮ ವಾಯ್ಸ್ ಬ್ರೇಕ್ ಬ್ರೇಕ್ ಆಗ್ತಾ ಇದೆ, ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಚಂದ್ರಶೇಖರ್ ಅವರು. ಓಕೆ, ಸ್ವಲ್ಪ ನಿಮ್ ವಾಯ್ಸ್ ಬ್ರೇಕ್ ಆಯ್ತು ಮಧ್ಯ, ಹಾಗಾಗಿ ನಿಮ್ ರೇಡಿಯೋ ವಾಲ್ಯೂಮ್ ಅನ್ನ ಪೂರ್ತಿ ಕಮ್ಮಿ ಮಾಡಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನನಗೆ. ಈಗ ಮಾತಾಡಿ. ಕಲ್ಲಂಗಡಿ ಹಣ್ಣು ಯಾವ ದೇಶದ ಹಣ್ಣು? ಜಪಾನ್. ಇಲ್ಲ ಜಪಾನ್ ಇಲ್ಲ ಇಲ್ಲ, ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ, ಹೌದು. ಇದು ಮೊದಲಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಬೆಳೆದಿದ್ದು, ಆನಂತರ ಭಾರತದಲ್ಲಿ. ಸಾಕಷ್ಟು ಕಾಲರ್ಸ್ ಕಾಯ್ತಾ ಇರ್ತಾರೆ, ಎಲ್ಲರಿಗೂ ಒಂದೊಂದು ಪ್ರಶ್ನೆಗಳು ಅಲ್ವಾ. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಆಯ್ತು, ಇನ್ನೊಂದ್ಸಲ ಹೀಗೆ ಪ್ರಯತ್ನ ಪಡ್ತಾ ಇರಿ, ದಿನ ಪ್ರತಿದಿನ ಇರುತ್ತಲ್ವಾ ರಸಪ್ರಶ್ನೆ ಕಾರ್ಯಕ್ರಮ. ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಹಲೋ ರಸಪ್ರಶ್ನೆ. ಹಲೋ ಹಲೋ, ಯಾರಿದು? ಬೋಚಿಯಲ್ಲಿಂದ ಭೈರವಿ. ರೇಡಿಯೋಯಿಂದ ದೂರ ಬಂದು ಮಾತನಾಡಬೇಕು. ಈಗ ಹೇಳು ನಿನ್ನ ಹೆಸರು. ಭೈರವಿ, ಬೋಚಿಯಲ್ಲಿಂದ. ಭೈರವಿ, ಏನ್ ಓದ್ತಾ ಇರೋದು ಭೈರವಿ? ಸೆವೆಂತ್ ಸ್ಟ್ಯಾಂಡರ್ಡ್. ಸೆವೆಂತ್ ಸ್ಟ್ಯಾಂಡರ್ಡ್, ಓಕೆ. ನಿಂಗೊಂದು ಪ್ರಶ್ನೆ. ಪ್ರತಿದಿನ ಈ ಹಣ್ಣನ್ನು ತಿಂದ್ರೆ ಡಾಕ್ಟರ್ ಇಂದ ದೂರ ಇರಬಹುದು, ಅದು ಯಾವ ಹಣ್ಣು? ದಾಳಿಂಬೆ. ದಾಳಿಂಬೆ ಹಣ್ಣು. ಉತ್ತರ ತಪ್ಪಾಯ್ತಲ್ಲ ಭೈರವಿ. ಇಲ್ಲ, ಉತ್ತರ ತಪ್ಪಾಗಿದೆ. ಮುಂದಿನ ಸಲ ಪ್ರಯತ್ನ ಪಡು, ಓಕೆನಾ? ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಹಲೋ ರಸಪ್ರಶ್ನೆ. ನಮಸ್ತೆ, ರೇಡಿಯೋ ವಾಲ್ಯೂಮ್ ಅನ್ನ ಪೂರ್ತಿಯಾಗಿ ಕಮ್ಮಿ ಮಾಡಿ. ನಿಮ್ ಪರಿಚಯವನ್ನ ಮಾಡ್ಕೊಳ್ಳಿ. ಇಲ್ಲ, ನೀವು ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡಿಲ್ಲ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಈಗ ಪ್ರತಿದಿನ ಈ ಹಣ್ಣನ್ ತಿಂದ್ರೆ ಡಾಕ್ಟರ್ ಇಂದ ದೂರ ಇರಬಹುದು, ಅದು ಯಾವ ಹಣ್ಣು? ಅದು ಪಪ್ಪಾಯ. ಇಲ್ಲ, ಉತ್ತರ ತಪ್ಪಾಯ್ತಲ್ಲ. ಇನ್ನೊಂದು ಹೇಳ್ಬೋದು ಮೇಡಮ್? ಸೇಬು ಸರಿಯಾಗಿದೆ ಉತ್ತರ. ಓಕೆ, ನೀವು ಕರೆ ಮಾಡುವಾಗ ರೇಡಿಯೋ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ, ಇಲ್ಲ ನೀವು ರೇಡಿಯೋ ಸೆಟ್ ಇಂದ ದೂರ ಬಂದು ಮಾತಾಡಿ. ಆಯ್ತು ಮೇಡಮ್. ನಮ್ಗೆ ಏಕೋ ಬರುತ್ತೆ, ಕರೆ ಕಟ್ ಆಗ್ಬಿಡುತ್ತೆ. ಓಕೆ, ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಆಯ್ತು ಮೇಡಮ್, ಥ್ಯಾಂಕ್ ಯು. ಹಲೋ ರಸಪ್ರಶ್ನೆ. ಹಲೋ ರಸಪ್ರಶ್ನೆ. ನಮಸ್ತೆ ಮೇಡಮ್, ನಾವು ರೂಪಾ ಕುಮಾರ್ ಪಡುವಳಲಿಂದ ಮೇಡಮ್. ರೂಪಾ ಅವರು ವಿಷಯ ಗೊತ್ತಿದೆ ಇವತ್ತಿಂದಲ್ವಾ? ಗೊತ್ತಿದೆ ಮೇಡಮ್, ಹಣ್ಣು ತರಕಾರಿಗಳ ಬಗ್ಗೆ. ಹೌದು, ನಿಮ್ಗೆ ಪ್ರಶ್ನೆ, ರಕ್ತದಲ್ಲಿನ ಪ್ಲೇಟ್ಲೆಟ್ಸ್ ನ ಪ್ರಮಾಣವನ್ನ ಹೆಚ್ಚಿಸಲು ಯಾವ ಹಣ್ಣನ್ನ ಸೇವಿಸಬೇಕು? ದಾಳಿಂಬೆ ಹಣ್ಣು ಮೇಡಮ್. ದಾಳಿಂಬೆ ಹಣ್ಣು ಓಕೆ. ಇನ್ನೂ ಒಂದು ಹಣ್ಣಿದೆ, ಇನ್ನೂ ಒಂದು ಹಣ್ಣು ಇದೆಯಾ? ದಾಳಿಂಬೆ ಹಣ್ಣು ಓಕೆ, ಅದಕ್ಕೆ ಅಂತಾನೆ ಒಂದು ಪರ್ಟಿಕ್ಯುಲರ್ ಒಂದು ಪ್ಲೇಟ್ಲೆಟ್ಸ್ ಕೌಂಟ್ಸ್ ಜಾಸ್ತಿ ಆಗೋದಕ್ಕೆ ಅಂತಾನೆ ಒಂದು ಹಣ್ಣಿದೆ. ನೋಡೋಣ ಮುಂದಿನ ಕಾಲರ್ನ ಕೇಳೋಣ. ಸೇಬ್ ಇರ್ಬೋದಾ ಮೇಡಮ್? ಇಲ್ಲ, ತಪ್ಪಾಗಿದೆ. ಸರಿ ಓಕೆ ಮೇಡಮ್. ಓಕೆ, ಧನ್ಯವಾದಗಳು. ಹಲೋ ರಸಪ್ರಶ್ನೆ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಹಲೋ ರಸಪ್ರಶ್ನೆ. ಹಲೋ, ಚಿಕ್ಕಮಂಗ್ಳೂರ್ ತಾಲೂಕು ಹೊಸಪರದಿಂದ ಅಮಿತ್. ಅಮಿತ್ ಏನ್ ಓದ್ತಾ ಇರೋದ ಅಮಿತ್? ಸಿಕ್ಸ್ ಸ್ಟ್ಯಾಂಡರ್ಡ್. ಆರನೇ ಕ್ಲಾಸ್ ಓದ್ತಾ ಇರೋದಾ? ಓಕೆ. ಹಿಂದಿನ ಕಾಲರ್ನ ಒಂದ್ ಕ್ವಶನ್ ಕೇಳ್ದೆ, ಪ್ಲೇಟ್ಲೆಟ್ಸ್ ಪ್ರಮಾಣವನ್ನ ಹೆಚ್ಚಿಸೋಕೆ ಯಾವ ಹಣ್ಣನ್ನ ಸೇವಿಸಬೇಕು ಅಂತ. ಕಿವಿ ಫ್ರೂಟ್. ಸರಿಯಾದ ಉತ್ತರವನ್ನ ಹೇಳ್ದೆ. ಈ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತೆ ನಾರಿನಂಶ ತುಂಬಾ ಇರುತ್ತೆ. ಹಾಗಾಗಿ ನಮ್ಮ ರಕ್ತದಲ್ಲಿರುವಂತಹ ಪ್ಲೇಟ್ಲೆಟ್ಸ್ ನ ಕೌಂಟ್ಸ್ ಜಾಸ್ತಿ ಆಗುತ್ತೆ ಈ ಹಣ್ಣನ್ನ ತಿನ್ನೋದ್ರಿಂದ. ಓಕೆ, ಅದಕ್ಕೆ ಜಾಸ್ತಿ ಕೊಡೋದು. ಹೌದು ಖಂಡಿತ, ಡೆಂಗ್ಯೂ ಆದಾಗ ನಮ್ಮ ರಕ್ತದಲ್ಲಿ ಈ ಪ್ಲೇಟ್ಲೆಟ್ಸ್ ನ ಪ್ರಮಾಣ ಕಮ್ಮಿ ಆಗುತ್ತಲ್ಲ, ಆವಾಗ ಇದನ್ನ ಡಾಕ್ಟರ್ ಕಿವಿ ಫ್ರೂಟ್ ಅನ್ನ ತಿನ್ನಕ್ಕೆ ಹೇಳ್ತಾರೆ. ಓಕೆ, ಸರಿಯಾಗಿದೆ ಉತ್ತರ ಅಮಿತ್, ಧನ್ಯವಾದಗಳು ನಿಮ್ಗೆ. ಹಲೋ ರಸಪ್ರಶ್ನೆ ಮೇಡಮ್, ಅರ್ಪಿತಾ ಚಿತ್ತೂರಿಂದ. ಅರ್ಪಿತಾ? ಓಕೆ ಅರ್ಪಿತಾ ಅವರೇ, ರಕ್ತದ ಬಣ್ಣವನ್ನೇ ಹೊಂದಿರುವಂತಹ ತರಕಾರಿ ಯಾವುದು? ರಕ್ತದ ಬಣ್ಣ ಇದು ಮೇಡಮ್, ಬೀಟ್ರೂಟ್. ಸರಿಯಾಗಿದೆ ನಿಮ್ಮ ಉತ್ತರ. ಅದನ್ನ ತರಕಾರಿಯನ್ನ ಬೀಟ್ರೂಟ್ ಅನ್ನ ಹೆಚ್ಚಿದಾಗ ರಕ್ತದ ಬಣ್ಣ ಬರುತ್ತೆ. ಇದರಲ್ಲಿ ಐರನ್ ತುಂಬಾ ಹೆಚ್ಚಿರುತ್ತೆ, ಐರನ್ ಮತ್ತೆ ಕ್ಯಾಲ್ಸಿಯಂ. ಈ ಬೀಟ್ರೂಟ್ ನಿಂದ ರಕ್ತಹೀನತೆಯನ್ನ ತಡೆಯಬಹುದು. ಸರಿಯಾಗಿದೆ ನಿಮ್ಮ ಉತ್ತರ ಅರ್ಪಿತ. ಪ್ರತಿದಿನ ಇರುತ್ತೆ, ಒಂದೊಂದು ವಿಷಯ ಇದೆ ರಸಪ್ರಶ್ನೆಗೆ. ಎಲ್ಲಾ ರೀತಿಯ ವಿಷಯಗಳು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇರುತ್ತೆ, ಆದ್ರೆ ಒಂದೊಂದು ದಿನ ಒಂದೊಂದು ವಿಷಯ ಇರುತ್ತೆ. ಹೀಗೆ ಕರೆ ಮಾಡ್ತಾ ಇರಿ, ಪ್ರತಿದಿನ ಕೇಳ್ತಾ ಇರಿ, ನಿಮಗೆ ಗೊತ್ತಾಗತ್ತೆ ಅವಾಗ. ಓಕೆ, ಧನ್ಯವಾದಗಳು ಅರ್ಪಿತಾ ಅವರೇ. ಹಲೋ ರಸಪ್ರಶ್ನೆ. ಹಲೋ. ಹಲೋ, ಯಾರಿದು? ಸೋಮಶೇಖರ್ ಅಂತ. ಸೋಮಶೇಖರ್ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸಂತೆಪೇಟೆಯಿಂದ ಮೇಡಮ್. ಸಂತೆಪೇಟೆಯಿಂದ? ಓಕೆ ಮೇಡಮ್. ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ವಾ ನನ್ನ ಧ್ವನಿ ಈಗ? ಈಗ ಸ್ವಲ್ಪ ಕೇಳಿಸ್ತಾ ಇದೆ. ನೀವೇ ಕೊನೆಯ ಕಾಲರ್ ಇವತ್ತಿನ. ಆಯ್ತು ಮೇಡಮ್. ಓಕೆ, ನಿಮ್ಗೆ ಒಂದ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಬಾಳೆಹಣ್ಣಿನಿಂದ ಯಾವ ಯಾವ ವಿಟಮಿನ್ ದೊರೆಯುತ್ತೆ? ಸಿ ವಿಟಮಿನ್. ಸಿ ಇಲ್ವಲ್ಲ ಬಾಳೆಹಣ್ಣಲ್ಲಿ? ಬಾಳೆಹಣ್ಣಲ್ಲಿ ವಿಟಮಿನ್ ಸಿ ಇರೋದಿಲ್ಲ. ಇಲ್ಲ, ಕೇಳಿಸ್ತಾ ಇಲ್ಲ ಸರಿಯಾಗಿ. ಓಕೆ, ಮುಂದಿನ ಕಾಲನ್ನ ಮಾತನಾಡಿಸ್ತೀನಿ, ಇನ್ನೊಬ್ರನ್ ತಗೋತೀನಿ. ಹಲೋ ರಸಪ್ರಶ್ನೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಮತ್ತೆ ಸರಸ್ವತಿ ಅವ್ರಿಗೆ ಸಿಕ್ಕಿದ್ಯಾ? ಸಿಕ್ಕಿತ್ತು ಮೇಡಮ್. ಬಾಳೆಹಣ್ಣು ಎ ವಿಟಮಿನ್. ವಿಟಮಿನ್ ಎ ಇದೆ, ಐರನ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ವಿಟಮಿನ್ ಬಿ ಸಿಕ್ಸ್, ಬಿ ಟ್ವೆಲ್ವ್, ಪ್ರೋಟೀನ್ ಎಲ್ಲವೂ ಈ ಬಾಳೆಹಣ್ಣಿನಲ್ಲಿ ಇರುತ್ತೆ. ಓಕೆ ಸರಸ್ವತಿ ಅವರೇ, ವಿಟಮಿನ್ ಎ ಅಂತ ಹೇಳಿದ್ದೀರಾ. ಓಕೆ, ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಬಾಯ್. ಕೇಳುಗರೆ, ಇದುವರೆಗೂ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಹಣ್ಣು ಮತ್ತು ತರಕಾರಿಗಳು ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬಂತು. ನಮಗೆ ತಾಂತ್ರಿಕ ಸಹಕಾರ ನೀಡಿದವರು ಡಿ ಅರವಿಂದನ್ ಮತ್ತು ಖಾಲಿದ್ ಮೊಹಿದ್ದೀನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಗೀತ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಅವಲೋಕನ, 6:51 ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಮೇವಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:45, 8:30 ಹಾಗೂ 9:15 ಚಿತ್ರಗೀತೆಗಳು. ಈ ರಾತ್ರಿ 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರೀಡಾ ಲೋಕ, 9:30 ನಮ್ಮ ನಿಲಯದಿಂದ ಗಜಲ್ಸ್, 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಚಿಂತನ ಟಿವಿ ಭುವನೇಶ್ವರಿ ಅವರಿಂದ, 6:15 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:45 ರೈತರಿಗೆ ಸಲಹೆ, 6:50 ಭಾವಗೀತೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕೌಶಲ್ಯ ಕರ್ನಾಟಕ. ಪ್ರಾಯೋಜಕರು ವ್ಯವಸ್ಥಾಪಕ ನಿರ್ದೇಶಕರು, ಸರ್ಕಾರಿ ಉಪಕರಣ ಕೊಠಡಿ ಮತ್ತು ತರಬೇತಿ ಕೇಂದ್ರ ಕರ್ನಾಟಕ ಸರ್ಕಾರ. 7:45 ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಮಾನ್ ಭವ. ಪ್ರಾಯೋಜಕರು ಯೋಜನಾ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಕರ್ನಾಟಕ ಸರ್ಕಾರ. ನಾಳೆ ಬೆಳಗ್ಗೆ 9:00 ವಿಶೇಷ ಕಾರ್ಯಕ್ರಮ ಸರಣಿ ಕನ್ನಡ ಕಜ್ಜಾಯ, 9:05 ಪ್ರಾಯೋಜಿತ ಕಾರ್ಯಕ್ರಮ ಶ್ವಾಸಕೋಶ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆ ಅಂಗವಾಗಿ ಶ್ವಾಸಕೋಶ ಕ್ಯಾನ್ಸರ್ ಕುರಿತು ವಿಶೇಷ ಸಂದರ್ಶನ, ಭಾಗವಹಿಸುತ್ತಾರೆ